ಈಗ ನಾನು ಈಗಾಗ್ಲೇ ಹೇಳಿದೆ, ನೀವು ಕೇಳಿರ್ಬೋದು, ಇದು ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಅಂತ ಅಂದ್ಬಿಟ್ಟು. ಮಂಡ್ಯದಲ್ಲಿ ಭತ್ತ ಮುಖ್ಯವಾದ ಬೆಳೆನೇ ಆಗಿರುತ್ತೆ. ಇದನ್ನ ಗ್ರಾಮ ಪಂಚಾಯಿತಿ ಅಂತ ಒಂದು ಮಟ್ಟದಲ್ಲಿ ಅಧಿಸೂಚನೆ ಮಾಡಿರ್ತೀವಿ. ಗ್ರಾಮ ಪಂಚಾಯಿತಿ ಒಂದು ವಿಮಾ ಘಟಕ ಆಗಿರುತ್ತೆ. ಆ ವಿಮಾ ಘಟಕದಲ್ಲಿ ವಿವಿಧ ಗ್ರಾಮಗಳಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ. ಆ ಇಳುವರಿ ಏನ್ ಬರುತ್ತೋ ಬೆಳೆ ಕಟಾವು ಪ್ರಯೋಗದಲ್ಲಿ ನಿಮ್ ಜಮೀನಲ್ಲೇ ಮಾಡ್ಬೇಕಂತ ಇಲ್ಲ, ರ್ಯಾಂಡಮ್ ಆಗಿ ಎಲ್ಲಾದ್ರೂ ಬರ್ಬೋದು, ಬೀಳ್ಬೋದು. ಆ ಒಂದು ನಾಲ್ಕು, ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ಬೆಳೆ ಕಟಾವು ಪ್ರಯೋಗ ಮಾಡಿ ಅದರದ ಸರಾಸರಿ ತಗೊಂಡು ಏನು ಇಳುವರಿ ಬರುತ್ತೋ ಅದರ ಆಧಾರದ ಮೇಲೆ ವಿಮಾ ಪರಿಹಾರವನ್ನ ಮಾಡ್ತೀವಿ. ಇದಕ್ಕೆ ನೀವು ನಿಮ್ಮ ಜಮೀನಲ್ಲಿ ಇಷ್ಟು ಬರ್ತಾ ಇತ್ತು ಅಂತ ಹೇಳಿದ್ರಿ, ಅದನ್ನ ನಾವು ಥ್ರೆಶೋಲ್ಡ್ ಈಲ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನೀವು ಆ ವಿಮಾ ಘಟಕದಲ್ಲಿ ನೀವು ಏನ್ ಗ್ರಾಮ ಪಂಚಾಯತಿ ಇರುತ್ತೋ ಆ ವಿಮಾ ಘಟಕದಲ್ಲಿ ಹಿಂದಿನ 7 ವರ್ಷಗಳಲ್ಲಿ ಉತ್ತಮ 5 ವರ್ಷಗಳ ಇಳುವರಿಯನ್ನ ಸರಾಸರಿ ಮಾಡಿ ಅದರ ಬೇಸಿಸ್ ಮೇಲೆ ಥ್ರೆಶೋಲ್ಡ್ ಈಲ್ಡ್ ಅಂತ ಮಾಡಿರ್ತೀವಿ. ಆ ಒಂದು ಥ್ರೆಶೋಲ್ಡ್ ಈಲ್ಡ್ಗಿನ್ನ ಕಡಿಮೆ ಬಂದ್ರೆ ಈ ವರ್ಷದ ಇಳುವರಿ ನಿಮಗೆ ವಿಮೆ ಮಾಡಲು ಆ ವಿಮೆ ಇದು ಇತ್ಯರ್ಥ ಪಡಿಸಲಾಗುತ್ತೆ. ಇದು ಒಂದು ಅದರ ಪ್ರೊಸೀಜರ್. ಏನ್ ಹೇಳಿ ಈಗ ನನ್ಗ 35-36 ಮಟ್ಟ ಅವರೇಜ್ ಬರ್ತಾ ಇರುತ್ತೆ. ಏನೋ ರೋಗ ಕಾರಣ ಅಂತ ರೋಗ 23 ಬಂದ್ಬಿಡುತ್ತೆ. ಆಗ ನನ್ಗ ನಷ್ಟ ಆಯ್ತದಲ್ಲ, ಏನೋ ಪರಿಣಾಮ ಕೊಡಲ್ವ ಅಂತ ನಿಮ್ಗೆ ಕೊಡ್ತೀವಲ್ಲ ಕೊಡ್ತೀವಲ್ಲ. ನೀವೇನು ಥ್ರೆಶೋಲ್ಡ್ ಈಲ್ಡ್ ವೈಯಕ್ತಿಕವಾಗಿರಲ್ಲ, ಇದು ವಿಮಾ ಘಟಕ ಅಂತ ನಾನು ಅವಾಗ್ಲೇ ಹೇಳಿದೆ. ನಿಮ್ ಗ್ರಾಮ ಪಂಚಾಯತಿನಲ್ಲಿ ನಮ್ದು ಒಂದು ದತ್ತಾಂಶ ಇರುತ್ತೆ, ಹಿಂದಿನ 7 ವರ್ಷದ್ದು ಎಷ್ಟೆಷ್ಟ್ ಇಳುವರಿ ಬರುತ್ತೆ ಸರಾಸರಿ ಅನ್ನೋದು, 7 ವರ್ಷದ್ದು ಏನು ಬೆಳೆ ವಿಮೆ ಅಡಿ ನಾವು ಇಳುವರಿಯನ್ನ ದತ್ತಾಂಶ ಏನಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಆವರೇಜ್ ಇಷ್ಟು ಬರುತ್ತೆ ಈ ಒಂದು ಪಂಚಾಯತಿಗೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಸರಾಸರಿ ಇಳುವರಿಗಿನ್ನ ಕಮ್ಮಿ ಬಂದ್ರೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ನಿಮಗೆ ಬೆಳೆ ವಿಮೆ ಇತ್ಯರ್ಥ ಆಗುತ್ತೆ. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಥ್ಯಾಂಕ್ ಯು. ಹಲೋ ಹಲೋ, ಕೃಷಿ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ರಾಮಪ್ಪ ಅವರೇ. ಹ್ಮ್, ಕೇಳಿ ಪ್ರಶ್ನೆ ರಾಮಪ್ಪ. ರಾಮಪ್ಪ ಅವರು ಕರೆ ಕಟ್ ಆಗಿದೆ. ಇನ್ನೊಂದು ವಿಷಯದ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಬೆಳೆ ವಿಮೆ ಯೋಜನೆಯ ಮುಖ್ಯ ಅಂಶಗಳು ಯಾವುದು ಶೋಭಾ ಮೇಡಮ್ ಅವರೇ? ಮುಖ್ಯ ಅಂಶಗಳಂತಂದ್ರೆ ಈಗ ಅಧಿಸೂಚನೆ ಆಗಿರ್ಬೇಕು, ಆ ಒಂದು ಬೆಳೆ ಆ ಒಂದು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚನೆ ಆಗಿರ್ಬೇಕು. ಹಾಗೂ ರೈತರು ಏನು ಇಚ್ಛೆಯುಳ್ಳ ರೈತರು ಅವರೊಂದು ಕಂತಿನ ಮೊತ್ತವನ್ನ ಕಟ್ಟಿ ಮತ್ತೆ ದಾಖಲಾತಿಗಳನ್ನ ಪ್ರೊಡ್ಯೂಸ್ ಮಾಡಿ ಅಂದ್ರೆ ಬ್ಯಾಂಕ್ ಪಾಸ್ ಪುಸ್ತಕ, ಫ್ರೂಟ್ ಐಡಿ ಹೊಂದಿರಬೇಕು ಕಡ್ಡಾಯವಾಗಿ, ಮತ್ತೆ ಆಧಾರ ಸಂಖ್ಯೆ ಇರಬೇಕು, ಮತ್ತೆ ಜಮೀನು ಹೊಂದಿರೋದಕ್ಕೆ ಪಹಣಿ, ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ದಾಖಲೆ ಇದ್ ಮಾಡಿ ನೋಂದಣಿ ಮಾಡಬಹುದು. ಮುಂದಿನ ಕರೆ. ಹಲೋ ಹಲೋ, ಹೆಸರು ಹೇಳಿ ಎಲ್ಲಿಂದ? ನಮಸ್ಕಾರ. ನಮಸ್ತೆ, ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಹೇಳಿ, ಕಲಬುರಗಿ ಜಿಲ್ಲಾ ಸೇಲಂ ತಾಲೂಕ ಗೌಡ್ನಳ್ಳಿಂದ ಮಾತಾಡೋದ್ರಿಂದ. ತುಂಬಾ ಸಂತೋಷ, ಕೇಳಿ ಪ್ರಶ್ನೆನ ಸರ್. ನನ್ನ 2 ಪ್ರಶ್ನೆ ಸರ್. ಮೊದಲನೇ ಪ್ರಶ್ನೆ, ಬೆಳೆ ವಿಮೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ಬೆಳೆ ವಿಮೆ ಮಾಡ್ಸ್ಕೊಂಡಿದ್ದೀನಿ, ಅದು ಯಾವ ರೀತಿ ಫೋಟೋ ತಕ್ಕ ಅಪ್ಲೋಡ್ ಬಂದಿಲ್ಲ ನೋಡಿ ಸರ್, ಅದು ಏನ್ ಮಾಡ್ಬೇಕು ನಾವು? ಅಂದ್ರೆ ನೀವು ಕ್ರಾಪ್ ಸರ್ವೆ ಮಾಡಿಲ್ಲ ಅಂತ ಫೋಟೋ ತಕ್ಕೊಳ್ಳಕ್ಕೆ? ಇನ್ನು ಈ ವರ್ಷದ 2024 ಮುಂಗಾರದ ಹೆಸರು ಬೆಳೆ ಅಂತಂದ್ರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಆತರ ಏನಾದ್ರೂ ನಿಮ್ಗೆ ಸಮೀಕ್ಷೆ ಮಾಡ್ಲಿಲ್ಲ ಅಂದ್ರೂ ಸಹ ಇದಕ್ಕೆ ಅವಕಾಶ, ಅಂದ್ರೆ ಸಮೀಕ್ಷೆನಲ್ಲಿ ದಾಖಲಾಗಲಿಲ್ಲ ಅಂದ್ರೆ ಅದನ್ನ ತಾಳೆ ಮಾಡಕ್ಕೆ ಅದು ಎಕ್ಸಾಂಪ್ಷನ್ ಆಗುತ್ತೆ. ಅಂದ್ರೆ ನಿಮಗೆ ಏನಾದ್ರೂ ಇತ್ಯರ್ಥ ಬೆಳೆ ವಿಮೆ ಅರ್ಹ ಇದ್ರೆ ಅದು ಬರುತ್ತೆ. ದಾಖಲೆ ಆಗಿಲ್ಲ ಅಂದ್ರೆ, ದಾಖಲೆ ಮಾಡಿ ಮಿಸ್ ಮ್ಯಾಚ್ ಆದ್ರೆ ಬರಲ್ಲ, ದಾಖಲೆನೆ ಆಗಿಲ್ಲ ಅಂದ್ರೆ ಬರುತ್ತೆ. ಆದ್ರೆ ಮತ್ತೆ ಆಗಿದೆ ಅಂದ್ರೆ ಆಗಿದೆ, ಯಾವಾಗ ಬಂದ್ ಮಾಡ್ಕೊಂಡು ಹೋಗಿರ್ತಾರೆ ನಿಮಗೆ ಗೊತ್ತಿರಲ್ಲ. ಅವ್ರು ಹೇಳಿದ್ರಲ್ಲ ದಾಖಲೆನ ತಗೊಂಡೋಗಿರ್ತಾರೆ, ಅದನ್ನ ನಿಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಎರಡನೇ ಪ್ರಶ್ನೆ ಮೇಡಮ್, ಬೆಳೆ ಸಮೀಕ್ಷೆ ಅಂದ್ರೆ ಅದು ಬೆಳೆ ಸಮೀಕ್ಷೆ ವ್ಯಾಪಾರ ಮಾಡ್ಬೇಕು ಮೇಡಮ್, ಬೆಳೆ ಸಮೀಕ್ಷೆ ಮಾಡ್ತಾರಂತಲ್ಲ ಮೇಡಮ್, ಯಾರು ಬಂದು ಮಾಡ್ತಾರೆ? ಇಲ್ಲ ಇಲ್ಲ, ನಾವು ಮುಂದಿನ ನೀವು ಗಡಿಬಿಡಿ ಮಾಡಬೇಡಿ, ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅದೇ ವಿಷಯ ಇದೆ, ಇನ್ನೊಬ್ಬ ಅಧಿಕಾರಿಗಳು ಬಂದು ಕೇಳ್ತಾರೆ ಆಯ್ತಾ. ಬೆಳೆ ಸಮೀಕ್ಷೆ ಇನ್ನೊಂದು ಕಾರ್ಯಕ್ರಮ ಇದೆ. ಪ್ರಸ್ತುತ ಬೆಳೆ ವಿಮೆ ಪ್ರಕ್ರಿಯೆ ಯಾವ ತರ ಇದೆ ಮೇಡಮ್ ಅವರೇ? ಪ್ರಸ್ತುತ ಅಂದ್ರೆ ಈಗ ಮುಂಗಾರದು ಎಲ್ಲ ಬೆಳೆ ಬಿತ್ತನೆ ಆಗಿ ನೋಂದಣಿ ಕಾರ್ಯ ಸಹ ಸಂಪೂರ್ಣವಾಗಿದೆ. ಎಲ್ಲ ಮುಂಗಾರು ಹಂಗಾಮಿನಲ್ಲಿ ಎಲ್ಲ ಕೊನೆಯ ದಿನಾಂಕಗಳು ಮುಕ್ತಾಯವಾಗಿದೆ. ಪ್ರಸ್ತುತ ಅಂದ್ರೆ ಹಿಂಗಾರಿನಲ್ಲಿ ಈಗೇನು ಮಾಡಕ್ ಹೊರಟಿದೀವಿ, ಈಗ ಅಧಿಸೂಚನೆ ಮಾಡೋ ಕಾರ್ಯ ಪ್ರಗತಿಯಲ್ಲಿದೆ. ಈ ವಿವಿಧ ಬೆಳೆಗಳು, ನಾನು ಅವಾಗ್ಲೇ ಹೇಳಿದೆ, ವಿವಿಧ ಬೆಳೆಗಳು, ಕಡಲೆ, ಉದ್ದು, ಮತ್ತೆ ಗೋಧಿ, ಮುಸುಕಿನ ಜೋಳ, ಅಗಸೆ, ಕುಸುಬೆ, ಈ ರೀತಿಯಾಗಿ ಯಾವ್ಯಾವ ಹಿಂಗಾರಿನಲ್ಲಿ ಬೆಳೆಯುತ್ತಾರೋ ಅದನ್ನ ನಾವು ಅಧಿಸೂಚನೆ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ನಾವು ಅಧಿಸೂಚನೆ ಮಾಡಿದ ನಂತರ ನಾವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಕ್ಕೆ ಹೆಸರೇಳಿ ಸರ್, ಎಲ್ಲಿಂದ ತಾವು? ಹಲೋ, ಶರಣಪ್ಪ ಕುಂಬಾರ ಸರ್, ರಾಯಚೂರಿನಿಂದ ಸರ್ ಮಾತಾಡೋದು. ಕೇಳಿ ಶರಣಪ್ಪ ಅವರು, ನಾವು ಈ ವರ್ಷ ತೊಗರಿಗೆ ಇನ್ಶೂರೆನ್ಸ್ ಕಟ್ಟಿದ್ದೀವ್ರಿ ಸರ್. ಓಕೆ, ಸಂಪೂರ್ಣ ಮಳೆಯಿಂದಾಗಿ ಸಂಪೂರ್ಣ ಸತ್ತೋಗ್ಬಿಡ್ತದ ತೊಗರಿ. ಆಯ್ತು, ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರ, ಒಂದು 50% ಅಂತ ದುಡ್ಡು ಹಾಕ್ತಾರೇನ್ರಿ? ಸರ್ವೆ ಮಾಡ್ಕೊಂಡು ಹೋದ್ಮೇಲೆ ಅವರು ಏನು ಸರ್ವೆನಲ್ಲಿ ಏನು ಅವರು ರಿಪೋರ್ಟ್ ಮಾಡ್ತಾರೆ, ಅದ್ರ ಪ್ರಕಾರ ದುಡ್ಡು ತಮಗೆ ಜಮಾ ಆಗುತ್ತೆ. ಅಲ್ಲ ರೀ, ಹೋದ ವರ್ಷ ನಾವು ಜೋಳಕಾಯಿ ಮಾಡಿದ್ವಿ, ಸಂಪೂರ್ಣ ನಮ್ಮಲ್ಲಿ ಬರ ರಾಜ್ಯ ಸರ್ಕಾರನೇ ಬರ ಅಂತ ಘೋಷಣೆ ಮಾಡಿದ್ರು ಕೂಡ ಯಾವುದೇ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಲ್ಲ ನಮ್ಗೆ. ಹೋದ ವರ್ಷ ಸುಮಾರು ಮುಂಗಾರು ಹಂಗಾಮಿನಲ್ಲಿ 15 ಲಕ್ಷ ಜನಕ್ಕೆ 1800 crore ಏನೋ ಬೆಳೆ ವಿಮೆ ಈಗ ಆಲ್ರೆಡಿ ಇತ್ಯರ್ಥ ಆಗಿದೆ. ನೀವ್ ಹೇಳಿದ ಕಲಬುರಗಿ ನಿಲ್ಲಿ ಮುಂಗಾರಿನಲ್ಲಿ ಹೇಳ್ತಾ ಇದ್ದೀನಿ, ಮುಂಗಾರಿನಲ್ಲಿ 1800 crore ಇಡೀ ರಾಜ್ಯದಲ್ಲಿ. ಆಮೇಲೆ ನೀವೇನೇ ಕಲಬುರಗಿ ಹೇಳಿದ್ರೆ, ಕಲಬುರಗಿನೇ 190 crore ಬೆಳೆ ವಿಮೆ ಇತ್ಯರ್ಥ ಆಗಿದೆ 2 ಲಕ್ಷ ಜನಕ್ಕೆ. ಕಲಬುರಗಿನಲ್ಲಿ ಯಥೇಚ್ಛವಾಗಿ ಇನ್ಶೂರೆನ್ಸ್ ಬಂದಿದೆ, ಜಮಾ ಆಗಿದೆ ನೋಡಿ ಹಣ. ನಮ್ಗಂತ ಇಲ್ಲ ರೀ ರೈತರು, ಇಲ್ಲ ನಿಮ್ದು ಅಂದ್ರೆ ಯಾವ್ದು ಬೆಳೆ ಅದೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಹಿಂಗಾರು ನಾನ್ ಹೇಳಿದ್ದು ಮುಂಗಾರು, ಇವಾಗ ಹಿಂಗಾರುನಲ್ಲೂ ಸಹ ಸುಮಾರು 230 crore ಇಡೀ ರಾಜ್ಯದಲ್ಲಿ ಜಮೆ ಆಗಿದೆ. ಕಲಬುರಗಿ ಬಂದು 2 crore ಇತ್ಯರ್ಥ ಆಗಿದೆ. ಸಮೀಕ್ಷೆ ಮಾಡಿಕೊಂಡು ಹೋಗಿದ್ದಂತ ದುಡ್ಡು ಹಾಕ್ತಾರಲ್ಲ ಸತ್ತೋಗ್ಬಿಡೋದೆಲ್ಲ ತಗೋರಿ. ಈ ವರ್ಷದಂದ್ರೆ ಈಗ ಸಮೀಕ್ಷೆ ಮಾಡ್ಕೊಂಡು ಹೋಗಿದಾರೆ, ಆದ್ರೆ ಏನು ವರದಿ ಆಧಾರದ ಮೇಲೆ ವಿಮೆ ಪರಿಹಾರ ಇತ್ಯರ್ಥ ಆಗುತ್ತೆ. ಸೀಸನ್ ಆದ್ಮೇಲೆ ಆಗ್ತಾರೇನ್ರಿ? ಧನ್ಯವಾದಗಳು. ಆದ್ರೆ ತಾವು ಮಾಹಿತಿಯನ್ನ ಕೃಷಿ ಇಲಾಖೆ ವತಿಯಿಂದ ಪಡ್ಕೋತಾ ಇರಿ, ತಮ್ಗೆ ಏನಂತ ಗೊತ್ತಾಗುತ್ತೆ. ಮುಂದಿನ ಕರೆ. ಹಲೋ, ಎರಡ್ 2024-25 ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಅಧಿಸೂಚಿಸಲಾಗಿರುವ ಬೆಳೆ ಯಾವುದು ಶೋಭಾ ಮೇಡಮ್? 2024-25 ಹಿಂಗಾರಿನಲ್ಲಿ ನಾವು ಅಧಿಸೂಚನೆ ಮಾಡಕ್ ಹೊರಟಿದೀವಿ. ಆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಅಂತ ಈಗಾಗಲೇ ಹೇಳಿದೆ. ಹಿಂಗಾರಿನಲ್ಲಿ ಬೆಳೆಯತಕ್ಕಂಥ ಬೆಳೆಗಳಾದ ಕಡಲೆ, ಗೋಧಿ, ಮುಸುಕಿನ ಜೋಳ, ರಾಗಿ, ಜೋಳ, ಭತ್ತ, ಉದ್ದು, ಹುರುಳಿ, ಹೆಸರು, ಅಗಸೆ. ಹೆಸರೇಳಿ ಸರ್, ಎಲ್ಲಿಂದ? ಇದು ಕಟ್ಟಪದಿಂದ, ಬಂಟ್ವಾಳ ತಾಲೂಕು ಬಳಿ ಗ್ರಾಮದಿಂದ ರಾಮಪ್ಪ ಪೂಜಾರಿ ಮಾತಾಡೋದು ಸರ್. ರಾಮಪ್ಪ ಅವರು ಅವಾಗ ಕೇಳಿದ್ರಲ್ಲ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಇಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ಬಹಳ ಕೊಳೆ ರೋಗ ಎಲ್ಲ ಬಹಳ ಜೋರಿ ಇದೆ ಸರ್. ಹಾಗಾಗಿ ಬೆಳೆ ವಿಮೆಗೆಲ್ಲ ಎಲ್ಲ ಇದು ಮಾಡಿದ್ದೇವೆ, ಆದ್ರೂ ಅದು ಕರೆಕ್ಟ್ ಆಗಿಲ್ಲ ಬೆಳೆ. ಈಗ ಕಳೆದ ವರ್ಷಕ್ಕಿಂತ ಅದರ ಮೊದಲ ವರ್ಷ ಇಂಥ ಸಮಸ್ಯೆ ಇರ್ಲಿಲ್ಲ. ಈಗ ಬೆಳೆ ಆಪ್ ಇಲ್ಲದಿದ್ರೆ ಅರ್ಜಿ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮ್ದು ಯಜಮಾನರು ಎರಡು ಜನರನ್ನ ಈಗ ನಮ್ಮ ಫೀಲ್ಡ್ಗೆಲ್ಲ ಹೋಗ್ಲಿಕ್ಕೆ ಕಳಿಸಿದ್ದಾರೆ. ಯಜಮಾನರು ನಿಮ್ ರೇಡಿಯೋ ಸೆಟ್ ಅನ್ನು ದೂರ ಇಡಿ.

ಮೇಡಮ್ ಅವ್ರ ನಾವ್ ತೊಗರಿ ಇನ್ಸೂರೆನ್ಸ್ ಕಟ್ಟಿವ್ರಿ ಮೇಡಮ್ ಅವ್ರ ಮುಂಗಾರಿದು, ಅದು ಓರಿಯಂಟಲ್ ಕಂಪನಿದು ಕಟ್ಟಿವ್ರಿ ಮೇಡಮ್ ಅವ್ರ ನಾವು. ಹೇಳಿ. ಅವ್ರು ಹೊಲಕ್ಕ ಸಮೀಕ್ಷೆ ಮಾಡಕ್ ಬರಲ್ಲ, ಅದು ಬೇರೆ ಕಂಪನಿ ಕಟ್ಟಬೇಕು, ಎಕರೆಕ್ ಐದ್ನೂರ ಅದ, ಅವ್ರು ಬರ್ತಾರ ಸಮೀಕ್ಷೆ ಮಾಡಕ್ ಅಂದ್ರಿ ಸರ್ ಮೇಡಮ್ ಅವ್ರ, ಅದು ಬೇರೆ ಇನ್ನೊಂದ್ ಕಂಪನಿ ಐತ್ರಿ ಮೇಡಮ್ ಅವ್ರ? ಇಲ್ಲ ಇಲ್ಲ, ತೊಗರಿಗೆ ಅವರೇ ಇದಾರೆ ಓರಿಯಂಟಲ್. ಅಂದ್ರೆ ನೀವು ಏನಕ್ಕೆ ಸರ್ವೆ ಮಾಡ್ಬೇಕು ಅಂತ ಏನಾಗಿದೆ ಅಂದ್ರೆ, ಅವರು ಬೇರೆ ಎಕರೆಕ್ ಐದ್ನೂರ ರೂಪಾಯಿ ತಗೋತಾರ ಅವರು, ನಿಮ್ ಹೊಲಕ್ ಸಮೀಕ್ಷೆ ಮಾಡಕ್ ಬರ್ತದ ಆ ಕಂಪನಿ ಕಟ್ತಿರೋ ನೀವು, ಇಲ್ಲ ಈ ಕಂಪನಿ ಕಟ್ತಿರೋ. ನಾವ್ ಏನದ, ನಾವು ಸಾಹೇಬ್ರಿಗೆ ಕೇಳ್ದಿವ್ರಿ, ಗೊಳ್ಳೋಳಿ ಸಾಹೇಬ್ರಿಗೆ ಕೇಳೋಣ, ಅವ್ರು ಓರಿಯಂಟಲ್ ಕಟ್ ಅಂದ್ರಿ, ನಾವು ಓರಿಯಂಟಲ್ ಕಟ್ಟಿವ್ರಿ ಮೇಡಮ್ ಅವ್ರ. ಇಲ್ಲ ಇಲ್ಲ, ಅದ ಹಂಗೆ ಬೇರೆ ಬೇರೆ ಕಂಪನಿಗೆ ಕಟ್ಟಕ್ಕೆ ಆಗೋದಿಲ್ಲ. ಕಲಬುರಗಿ ಅಂತಂದ್ರೆ ಇಫ್ಕೋ, ಇಫ್ಕೋ ವಿಜಯಪುರ ಡಿಸ್ಟ್ರಿಕ್ಟ್ ಅಂದ್ರೆ ಓರಿಯಂಟಲ್ ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿ ಕಟ್ಟಿದಿರಿ. ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ತಪ್ಪು ಮಾಹಿತಿ, ನೀವು ಸರಿಯಾಗಿ ಮಾಡಿದೀರಾ. ಓರಿಯಂಟಲ್ ಕಂಪನಿಗೆ ಅಂದ್ರೆ ನಿಮ್ದು ಎಲ್ಲಿ ಜಮೀನು ಎಲ್ಲಿರುತ್ತೋ ಸಂರಕ್ಷಣೆ ಪೋರ್ಟಲ್ ಅಲ್ಲಿ ಅವರು ನೋಂದಣಿ ಮಾಡ್ಕೊಳ್ತಾರೆ. ವಿಜಯಪುರ ಜಿಲ್ಲೆ ಅಂದ್ರೆ ನಾವು ಓರಿಯಂಟಲ್ ಕಂಪನಿಗೆ ಹೋಗೋ ತರಾನೇ ನಾವು ಮಾಡಿರ್ತೀವಿ. ಆತರ ಬೇರೆ ಬೇರೆ ಕಂಪನಿಗೆ ಬೇರೆ ಬೇರೆ ಜಿಲ್ಲೆದು ಆತರ ಹೋಗಕ್ಕೆ ಅವಕಾಶ ಇಲ್ಲ. ನಾವು ಆತರ ಸಂರಕ್ಷಣೆ ತಂತ್ರಾಂಶ ಏನಿರದೆ ಅದರಲ್ಲಿ ಕರೆಕ್ಟ್ ಆಗಿ ಮಾಡಿರ್ತೀವಿ. ವಿಜಯಪುರ ಜಿಲ್ಲೆದು ಬೇರೆ ಕಂಪನಿಗೆ ಹೋಗಲ್ಲ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ. ಗ್ರಾಮ ಒಂದಲ್ಲಿ ತುಂಬಿಸಿ ಕೆನರಾ ಬ್ಯಾಂಕ್ ಏನಾದ್ರು ಕಟ್ಟಿಲ್ಲ ಅಂದ್ರೆ ನೀವು ಸ್ವಲ್ಪ ನಮ್ಮ ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿದ್ರೆ ಅವರು ಇದ್ ಮಾಡ್ತಿದ್ರು. ನೀವೇನಾದ್ರು ಬೆಳೆ ಸಾಲ ಪಡೆದಿದ್ರೆ ಅಲ್ಲಿ ತುಂಬಿಕೊಳ್ಳಕ್ಕೆ ನೀವು ಅವಕಾಶ ಇದ್ ಮಾಡ್ಬೋದಿತ್ತು. ಬಟ್ ಈಗ ಗ್ರಾಮವನ್ ಕೇಂದ್ರದಲ್ಲಿ ಕಟ್ಟಿದೀರಾ, ಇದು ಸರಿಯಾಗಿದೆ, ಓರಿಯಂಟಲ್ ಕಂಪನಿಗೆ ಸರಿಯಾಗಿದೆ. ನೀವು ಅವರಿಗೆ ಮಾಹಿತಿ ನೀಡಿದೀರಾ ಓರಿಯಂಟಲ್? ಹಾ, ಓರಿಯಂಟಲ್ ಅವ್ರಿಗೆ ಮಾಹಿತಿ ನೀಡಿದ್ರೆ ಅವರು ಬರ್ಲಿಲ್ಲ ಅಂದ್ರೆ ನಾವು ಎಲ್ಲಾ ವಿಮಾ ಕಂಪನಿಗೆ ಈ ತರ ನಿರ್ದೇಶನ ಕೊಡ್ತೀವಿ. ವಿಜಯಪುರ ಆಗ್ಲಿ ಕಲಬುರಗಿ, ನಾವು ಅವ್ರಿಗೆ ಏನೋ ಸಮೀಕ್ಷೆ ಮಾಡಕ್ಕೆ ನಾವು ನಿರ್ದೇಶನ ನೀಡ್ತೀವಿ. ಭಾಗೀರಥಿ ಅವರು, ನಮಸ್ಕಾರ. ನಮಸ್ಕಾರ ಕೇಳುಗರೆ. ಬೆಳೆ ವಿಮೆ ಯೋಜನೆ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮದ ಸಮಯ ಮುಗಿತಾ ಇದೆ. ಅನೇಕ ಕೇಳುಗರು ರೈತರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರು. ಇನ್ನು ಕೆಲವರಿಗೆ ಕರೆ ಮಾಡಿದ್ರು ಅವರಿಗೆ ಲೈನ್ ಸಿಗಲಿಲ್ಲ, ಅವರಿಗನ್ನ ನಾವು ವಿಷಾದಿಸ್ತೇವೆ. ಹಾಗೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಬೆಳೆ ವಿಮೆ ಯೋಜನೆ ಕುರಿತು ಎಲ್ಲ ಕೇಳುಗರ ಪ್ರಶ್ನೆಗಳಿಗೂ ಅಗದಿ ಖುಷಿಯಿಂದ ಉತ್ತರ ಕೊಟ್ಟ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರಿಗೂ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅದೇ ತರ ಮುಂದಿನ ವಾರ ಅಂದ್ರೆ ಅಕ್ಟೋಬರ್ 10ರಂದು ಬೆಳೆ ವಿಮೆ ಸಮೀಕ್ಷೆ ಕುರಿತು ನಾವು ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಯೋಜಿಸಲಿದ್ದೇವೆ. ಇವತ್ತಿನ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ರೆ ರೈತ ಬಾಂಧವರು ಈ ಒಂದು ಫೋನ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಫೋನ್ ಸಂಖ್ಯೆ ಈ ರೀತಿ ಇದೆ, ದಯವಿಟ್ಟು ನೋಟ್ ಮಾಡ್ಕೊಳ್ರಿ. 1800-425-3553 ಇನ್ನೊಮ್ಮೆ ಕೇಳಿ, 1800-425-3553. ಹಾಗಿದ್ರೆ ಬನ್ನಿ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಇನ್ನೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಶೋಭಾ ಮೇಡಮ್ ಅವರಿಗೂ ಧನ್ಯವಾದಗಳು ಇನ್ನೊಮ್ಮೆ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್, ಎಲ್ಲ ರೈತ ಬಾಂಧವರುಗಳು ಧನ್ಯವಾದಗಳು, ನಮಸ್ಕಾರ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೇಳುಗರ ಪ್ರಶ್ನೆಗಳಿಗೆ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶೋಭಾ ಎಚ್ ಬಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಸಹಕಾರ ರಾಜಲಕ್ಷ್ಮಿ ಗೋನಾಳ್. ತಾಂತ್ರಿಕ ನೆರವು ಅಶುತೋಷ್ ಝಾ, ಗೋವಿಂದರಾಜ್, ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೀಗ ಹವಾಮಾನ ವರದಿ. ನೈರುತ್ಯ ಮುಂಗಾರು ಒಳನಾಡಿನಲ್ಲಿ ದುರ್ಬಲವಾಗಿತ್ತು ಹಾಗೂ ಕರಾವಳಿಯಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿಯ ಹಲವು ಕಡೆಗಳಲ್ಲಿ ಸಾಧಾರಣ ಮಳೆ ಸಂಭವಿಸುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆ ಸಂಭವಿಸುವ ಸಾಧ್ಯತೆ ಇದೆ. ದಿನಾಂಕ 28 ಸೆಪ್ಟೆಂಬರ್ 2024 ಅಂದರೆ ನಾಳೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳ ಕೆಲವು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ಆಕಾಶ, ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಇರುವ ಬಹಳಷ್ಟು ಸಾಧ್ಯತೆಗಳಿರುತ್ತವೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಇದುವರೆಗೂ ಹವಾಮಾನ ವರದಿ ಕೇಳಿದಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಇದೀಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 1,808 ರೂಪಾಯಿಗಳಿಂದ ಗರಿಷ್ಠ 7,325 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 6,811 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 47,629 ಗರಿಷ್ಠ 48,029 ರೂಪಾಯಿಗಳು. ಬೆಟ್ಟೆ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 33,129 ರೂಪಾಯಿಗಳಿಂದ ಗರಿಷ್ಠ 33,499 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 27,609 ರೂಪಾಯಿಗಳಿಂದ ಗರಿಷ್ಠ 28,129 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 47,129 ರೂಪಾಯಿಗಳಿಂದ ಗರಿಷ್ಠ 47,579 ರೂಪಾಯಿಗಳು. ಧನಿಯಾ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4,352 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ ಕನಿಷ್ಠ 3,685 ರೂಪಾಯಿಗಳಿಂದ ಗರಿಷ್ಠ 44,185 ರೂಪಾಯಿಗಳು. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 2,609 ರೂಪಾಯಿಗಳಿಂದ ಗರಿಷ್ಠ 7,619 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1501 ರೂಪಾಯಿಗಳಿಂದ ಗರಿಷ್ಠ 2530 ರೂಪಾಯಿಗಳು. ಎಳ್ಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 11255 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 2669 ರೂಪಾಯಿಗಳಿಂದ ಗರಿಷ್ಠ 6159 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6255 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 3009 ರೂಪಾಯಿಗಳಿಂದ ಗರಿಷ್ಠ 7802 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1601 ರೂಪಾಯಿಗಳಿಂದ ಗರಿಷ್ಠ 2523 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಲ್ಗೆ ಕನಿಷ್ಠ 8000 ರೂಪಾಯಿಗಳಿಂದ ಗರಿಷ್ಠ 9000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಗಳಿಂದ ಗರಿಷ್ಠ 3500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳಿಂದ ಗರಿಷ್ಠ 4000. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1200 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1400 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3500 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 2000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 4000 ರೂಪಾಯಿಗಳಿಂದ ಗರಿಷ್ಠ 5000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 2600 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1800 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 8950 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1800 ರೂಪಾಯಿಗಳಿಂದ ಗರಿಷ್ಠ 2500 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3600 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 3000. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3000 ಗರಿಷ್ಠ 4000. ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 2770 ರೂಪಾಯಿಗಳಿಂದ ಗರಿಷ್ಠ 6589 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 4000 ರೂಪಾಯಿಗಳಿಂದ ಗರಿಷ್ಠ 4500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 1000 ರೂಪಾಯಿಗಳಿಂದ ಗರಿಷ್ಠ 5600 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ ಕನಿಷ್ಠ 1800 ರೂಪಾಯಿಗಳಿಂದ ಗರಿಷ್ಠ 2650 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 2950 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಅಕ್ಕಿ ಕ್ವಿಂಟಲ್ಗೆ ಕನಿಷ್ಠ 2800 ರೂಪಾಯಿಗಳಿಂದ ಕನಿಷ್ಠ ಹಾಗೂ ಗರಿಷ್ಠ 2800 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3400 ರೂಪಾಯಿಗಳಿಂದ ಗರಿಷ್ಠ 4000 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2400 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 1500 ರೂಪಾಯಿಗಳಿಂದ ಗರಿಷ್ಠ 3000 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1719 ರೂಪಾಯಿಗಳಿಂದ ಗರಿಷ್ಠ 2470 ರೂಪಾಯಿಗಳು. ನವಣೆ ಕ್ವಿಂಟಲ್ಗೆ ಕನಿಷ್ಠ 2518 ರೂಪಾಯಿಗಳಿಂದ ಗರಿಷ್ಠ 3176 ರೂಪಾಯಿಗಳು. ರಾಣೆಬೆನ್ನೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 2900 ರೂಪಾಯಿಗಳಿಂದ ಗರಿಷ್ಠ 3400 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 2,900 ರೂಪಾಯಿಗಳಿಂದ ಗರಿಷ್ಠ 3,200 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,908 ರೂಪಾಯಿಗಳು. ಇನ್ನು ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,450 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 44,399 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು.